ಜೊತೆಗೆ ನಮ್ಮ ನಡವಳಿಕೆಯಲ್ಲೂ. ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ. ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೆ ಪೂರಿ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯೀ ಕೆ ಬಾದ್ ಭೀ ಭಾಯೀ. ಹಾಂ, ರಿಣೀ ಯಾ ಅರಿಣೀ, ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಕ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಹಜ ಕೃಷಿಯ ಅಳವಡಿಕೆಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ದಿವಾಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ತೋಟಗಾರಿಕೆ ಬೆಳೆಗಳಲ್ಲಿ ಸಹಜ ಕೃಷಿಯ ಅಳವಡಿಕೆಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ದಿವಾಕರ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಯುವ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಇತ್ತೀಚೆಗೆ ಸಾಕಷ್ಟು ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬೆಳೆದಂತವನ್ನ ನಾವು ಸೇವನೆ ಮಾಡೋದ್ರಿಂದ ಸಾಕಷ್ಟು ಅನಾನುಕೂಲ ನಮ್ಮ ಆರೋಗ್ಯಕ್ಕೆ ಅಂತೇಳಿ, ಯಾವುದೇ ರೀತಿಯಾದಂತಹ ಒಂದು ರಾಸಾಯನಿಕಗಳನ್ನ ಬಳಸದೆ ಅಂದ್ರೆ ಆಹಾರ ದವಸ ಧಾನ್ಯಗಳನ್ನ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಬ್ಬ ರೈತರನ್ನ ಮಾತಾಡಿಸ್ತಾ ಇದ್ವಿ. ಅವರು ದಿವಾಕರ್ ಅಂತೇಳಿ, ಹೊಳಲ್ಕೆರೆ ತಾಲೂಕಿನ ಚನ್ನಪಟ್ಟಣದವರು. ಸಾಕಷ್ಟು ಅವರ ಒಂದು ಅನುಭವಗಳನ್ನ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ದಿವಾಕರ್ ಅವರೇ. ನಮಸ್ತೆ ಸರ್. ದಿವಾಕರ್ ಅವರ ಹೇಳಿ, ಈ ಒಂದು ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ನಮ್ದು ಕೃಷಿ ಕುಟುಂಬ. ನಮ್ ತಂದೆಯವರು ಕೃಷಿನೇ ಮಾಡ್ಕೊಂತ ಬರ್ತಿದ್ರು ಮುಂಚಿಂದಲೂ. ನಮ್ ತಂದೆಯವರು ಸಹ ರಾಸಾಯನಿಕ ಇಲ್ದೇನೆ ನಾವು ಕೃಷಿನೇ ಮಾಡಕ್ಕಾಗಲ್ಲ ಅನ್ನೋ ಮಟ್ಟಿಗೆ ನಮ್ಮನ್ನ ಈಗ ಒಂದು ತಂದು ಕೂರ್ಸಿದೆ ಯಾವ ಈ ಕಂಪನಿಗಳೆಲ್ಲ ಬಂದ್ಬಿಟ್ಟು. ಹಾಗಾಗಿ ರೈತ ಏನಾಗಿದ್ದಾನೆ, ಆ ಒಂದು ರಾಸಾಯನಿಕದ ಒಳಗೆ ಪರದಿ ಒಳಗೆ ಅವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಈ ಕಡೆ ಆಚೆಗೂ ಬರಕ್ಕಾಗಲ್ಲ, ಆಚೆ ಬಂದ್ರೆ ಅವನು ಸಾಲ ಮಾಡ್ಕೊಂಡು ಅದಕ್ಕೆಲ್ಲ ಬಂಡವಾಳ ಹಾಕೊಂಡು ಬೇಗ ಅದನ್ನ ಅದರಿಂದ ಹೊರಗೆ ಬರಕ್ಕೆ ಸರಿಯಾದ ಒಂದು ಬೆಳೆನ ತಗೊಳಕ್ ಆಗ್ತಾ ಇಲ್ಲ, ಅದರಲ್ಲೇ ಅವನು ಈಜಾಡ್ತಾ ಇದ್ದಾನೆ. ಹಿಂಗಾಗಿ ಕೃಷಿ ಅನ್ನೋದು ಖುಷಿ ಆಗಿಲ್ಲ ಇವತ್ತು, ಕೃಷಿ ಅನ್ನೋದು ಕಣ್ಣೀರಿನ ಕತೆ ಆಗಿದೆ ಪ್ರತಿಯೊಬ್ಬರು ಒಂದು ಬಾಳಲ್ಲಿ. ಹಾಗಾಗಿ ರೈತರು ಆದಷ್ಟು ನಾವು ಸಹಜ ಕೃಷಿಯನ್ನ ಮಾಡ್ತಾ, ಸಾವಯವ ಕೃಷಿಯನ್ನ ಮಾಡ್ತಾ, ನಮ್ಮ ಭೂಮಿಯನ್ನ ಹದಗೊಳಿಸ್ತಾ, ನಾವು ಸರಿಯಾದ ರೀತಿಯಲ್ಲಿ ಒಂದು ಪ್ರಜ್ಞೆ ಇಟ್ಕೊಂಡು ನಾವು ಕೃಷಿಯನ್ನ ಮಾಡ್ತಾ ಹೋದ್ರೆ ಯಶಸ್ವಿಯಾಗಿ ಒಬ್ಬ ರೈತನು ಸಹಜವಾಗಿ ನಾವು ಸಮಾಜಕ್ಕೆ ಒಳ್ಳೆ ಒಂದು ಆಹಾರ ಅನ್ನ ಕೊಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯದಲ್ಲಿ. ಸುಮಾರು ನಾನೀಗ ಒಂದು 10-15 ವರ್ಷದಿಂದ ನಾನು ಕೃಷಿಯಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಯಾವತ್ತೇ ಆಗಿರಲಿ ಒಬ್ಬ ಕೃಷಿಕನಾದವನು ಯಾವತ್ತೇ ಆಗಿರಲಿ ಒಂದು ಬಿಸ್ನೆಸ್ ಮೈಂಡ್ ಆಗಿ ಕೃಷಿಯನ್ನ ಯಾವತ್ತೂ ಯಾರು ಅಳವಡಿಸ್ಕೋಬಾರ್ದು. ಅವನು ಫಸ್ಟ್ ತನಗೆ ಬೇಕಾದಂಥ ಆಹಾರನ ಫಸ್ಟ್ ಅವನಲ್ಲಿ ಬೆಳ್ಕೊಳಕ್ಕೆ ಶುರು ಮಾಡಿದರೆ ಅವನು ನಿಜವಾಗಲೂ ಸಹಜವಾದ ಜೀವನವನ್ನು ನಡೆಸ್ತಾ ಖುಷಿಯಾಗಿ ಆರೋಗ್ಯವಾಗಿ ತುಂಬು ಜೀವನವನ್ನು ನಡೆಸ್ಬೋದು ಅಂತ ನನ್ನ ಅನುಭವದಲ್ಲಿ ಬಂದಿರತಕ್ಕಂಥ ಒಂದು ಕಲಿಸಿರ್ತಕ್ಕಂಥ ಕೃಷಿಯ ಪಾಠ ಸರ್. ಅಂದರೆ ನೀವು ಕೃಷಿಗೆ ಬಂದಾಗ ಅಂದ್ರೆ ನಿಮ್ಮ ತಂದೆಯವರ ಕಾಲದಲ್ಲಿ ಹೆಚ್ಚಾಗಿ ಈ ರಾಸಾಯನಿಕಗಳನ್ನ ಬಳಸಿ ಬೆಳೀತಾ ಇದ್ರು? ರಾಸಾಯನಿಕವಾಗಿ ಬೆಳೀತಾ ಇದ್ರು. ಬೆಳಿಬೇಕಾದ್ರೆ ಏನಾಗ್ತಿತ್ತು, ಈಗ ನಾವ್ ಯಾವ್ದಾದ್ರು ಒಂದು ಉದಾಹರಣೆಗೆ ಶೇಂಗಾನ ಬಹಳ ಬೆಳೀತಾ ಇದ್ರು, ಅದು ಏನಾಗ್ತಾ ಇತ್ತು, ಅದಕ್ಕೆಲ್ಲ ತಳಗೊಬ್ಬರ ಅಂತ ಕೊಡ್ತಾ ಇದ್ವಿ. ಮುಂಚೆ ಎಲ್ಲ ನಮ್ಮ ಅಜ್ಜರ ಕಾಲದಲ್ಲೆಲ್ಲ ಕೊಟ್ಟಿಗೆ ಗೊಬ್ಬರನೇ ಕೊಡ್ತಾ ಇದ್ವಿ. ನಂತರ ದಿನಗಳಲ್ಲಿ ಏನಾಯ್ತು, ಈ ಹಸಿರು ಕ್ರಾಂತಿ ಇವೆಲ್ಲ ಬಂದ್ಮೇಲೆ ಏನಾಯ್ತು, ಈ ಧಾನ್ಯಗಳನ್ನ ನಾವೇನ್ ಮಾಡಿದ್ವಿ, ಹೈಬ್ರಿಡ್ ಸೀಡ್ಸ್ ಅಂತ ಬಂತು. ನಾಟಿ ಧಾನ್ಯಗಳು ಏನಿದ್ವು, ಜವಾರಿ ಸೀಡ್ಸ್ ಅನ್ನೋದೇನಿತ್ತು, ಅದೆಲ್ಲ ಒಂದೇನು ಮುಚ್ಚೋದ ಕತೆ ಆಗ್ಬಿಡ್ತು. ನಾವೇನ್ ಮಾಡಿದ್ವಿ, ಆವಾಗ ಆ ಕಂಪ್ನಿ ಯಾವ ಬೀಜಗಳನ್ನ ಹಾಕೊಂಡಿರ್ತೀವೋ ಅದನ್ನೇ ನಾವು ತಗೊಂಡು ಹಾಕ್ಬೇಕಾಗಿತ್ತು. ಮತ್ತೆ ನಾವು ಅದನ್ನ ಬೆಳಿಬೇಕಾದ್ರೆ ಅದು ಇಳುವರಿ ಬರಲ್ಲ. ಈ ತರವಾಗಿ ನಾವೇನ್ ಮಾಡಿದ್ವಿ, ಅದನ್ನೇ ನಾವು ಕಂಪ್ನಿ ಬೀಜಗಳನ್ನ ತಗೊಳೋದು, ಮತ್ತೆ ನಾವು ಅದನ್ನ ಹಾಕೋದು ಮಾಡಿದ್ವಿ. ಅದಕ್ಕೆ ನೋಡಿ ಹೆಂಗಿದೆ ಅಂದ್ರೆ ಅವ್ರದ್ದು ಇದು ಬಿಸ್ನೆಸ್ ಮೈಂಡ್ ಅವ್ರದ್ದು. ಬಟ್ ರೈತ ಆಗಲ್ಲ. ರೈತ ಅವನೇನು ತನ್ನ ಬೆಳೆದಿದ್ನ ಸಮಾಜಕ್ಕೆ ಕೊಡ್ಬೇಕು ಆಹಾರದ ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಅದರಿಂದ ಪಾಪ ಅವನು ಖರ್ಚು ಮಾಡಿದ್ನ ತಗೊಂಡು ಸ್ವಲ್ಪ ಲಾಭವನ್ನ ಪಡೆಯೋದು ಅವನ ಉದ್ದೇಶ ಆಗಿರುತ್ತೆ. ನಾವು ಹಾಕಿದಂತ ಬೆಳೆನ ಹಾಕ್ತಿವಿ, ಹಾಕಿದಾಗ ಏನಾಗುತ್ತೆ, ಅದಕ್ಕೆ ಸಣ್ಣದಾಗಲೇ ಅದು 10-15 ದಿನ ಆದ ತಕ್ಷಣ ಅದಕ್ಕೆ ರೋಗಬಾಧೆ ಶುರುವಾಗ್ಬಿಡುತ್ತೆ. ರೋಗಬಾಧೆ ಯಾಕೆ ಶುರುವಾಗುತ್ತೆ, ನಮ್ಮ ಭೂಮಿಯಲ್ಲಿ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳ ಕೊರತೆ ಇರೋದ್ರಿಂದ. ಈ ಕೊರತೆ ಯಾಕೆ ಬಂತು, ನಾವದಕ್ಕೆ ಬಳಸೋ ಕೀಟನಾಶಕಗಳಿಂದ, ಆಮೇಲೆ ಯಥೇಚ್ಛವಾಗಿ ಬಳಸೋ ರಾಸಾಯನಿಕಗಳಿಂದ ಏನಾಯ್ತು, ಭೂಮಿ ನಮ್ದು ಬರಡಾಗ್ತಾ ಬಂತು. ಈಗ ಏನಾಗಿದೆ, ನಾವು ಯಾವುದೇ ಬೆಳೆಯನ್ನ ಬೆಳಿಲಿ ಅದಕ್ಕೆ ನಾವು ಗೊಬ್ಬರ ಹಾಕ್ಬೇಕು, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪೋಷಣೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಮಗೆ ಬಂದ್ಬಿಟ್ಟಿದೆ. ಇದನ್ನೆಲ್ಲ ನಾವು ನೋಡ್ತಾ ನೋಡ್ತಾ ಬಂದಂಗೆ, ಬಟ್ ಲಾಭ ಏನು ಬರ್ತಿರಲಿಲ್ಲ, ನಷ್ಟದಲ್ಲೇ ನಮ್ದು ಹೋಗ್ತಾ ಇತ್ತು ಕೃಷಿ. ಆಮೇಲೆ ನಾವೇನ್ ಮಾಡಿದ್ವಿ, ಬರ್ತಾ ಬರ್ತಾ ಎಲ್ಲ ನಾವು ನೋಡೋಣ ರಾಸಾಯನಿಕ ಬಿಟ್ಟು ಒಂದು ಸಹಜ ಕೃಷಿಗೆ ಮರಳೋಣ ಅಂತೇಳಿ ಜೀವಾಮೃತ ಈ ತರವಾಗಿ ಮಾಡ್ತಾ ಬಂದ್ವಿ. ಆಮೇಲೆ ಇಲ್ಲ ಉಳುಮೆ ಮಾಡೋದೇ ಬಿಟ್ಬಿಡೋಣ ಅಂತೇಳಿ ಒಂದು ಸ್ವಲ್ಪ ದಿನ ಉಳುಮೆ ಮಾಡೋದು ನಿಲ್ಲಿಸಿದ್ವಿ. ಉಳುಮೆ ಮಾಡಿದಾಗ ನಿಲ್ಲಿಸಿದಾಗ ಕಳೆ ನಿರ್ವಹಣೆ ಮಾಡೋದು ನಮಗೆ ಕಷ್ಟ ಆಯಿತು. ಕಳೆ ನಿರ್ವಹಣೆ ಮಾಡೋದು ಹೆಂಗೆ ಅಂತ, ಆಮೇಲೆ ಇವಾಗೆಲ್ಲ ಏನು ಮಾಡ್ತಾರೆ, ಕಳೆನಾಶಕ ಅಂತೇಳಿ ಹೊಸ ಈಗ ಮತ್ತೆ ಅದೊಂದು ಟ್ರೆಂಡ್ ಉಟ್ಕೊಂಡ್ಬಿಟ್ಟಿದೆ ರೈತರು. ಮತ್ತೆ ಭೂಮಿನ ಹಾಳು ಮಾಡೋ ಟ್ರೆಂಡೇ ಅದು, ಹಿಂಗಾಗಿ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಒಂದು ನಾವು ಅಂದರೆ ಇಲ್ಲಿವರೆಗೂ ನಾವು ಹೆಚ್ಚು ಕಮ್ಮಿ ಒಂದು 6-8 ವರ್ಷ ಆಯಿತು. 8 ವರ್ಷದಿಂದ ನಮ್ಮ ಭೂಮಿಗೆ ಯಾವುದೇ ರೀತಿ ಕಳೆನಾಶಕ ಆಗಿರಲಿ ರಾಸಾಯನಿಕ ಆಗಿರಲಿ ಏನೂ ಹಾಕಿಲ್ಲ. ಬಟ್ ನಾವು ಏನು ನೀರಿಂದ ಒಂದು ಸ್ವಲ್ಪ ಕೊರತೆಯನ್ನು ಅನುಭವಿಸ್ತಾ ಇದ್ವಿ. ಕಳೆ ನಿರ್ವಹಣೆ ಮಾಡೋದೆಂಗೆ, ಭೂಮಿಯನ್ನು ನಾವು ಸದೃಢ ಮಾಡೋದೆಂಗೆ ಅಂತೇಳಿ ಹೇಳ್ಕೊಟ್ರು. ಆದರೆ ಈ ಒಂದು ಸಹಜ ಕೃಷಿ ಮತ್ತು ಸಾವಯವ ಕೃಷಿಗೆ ನಾವು ಮರಳಬೇಕು ಅಂದರೆ ಸುಮಾರು 2-3 ವರ್ಷ ಟೈಮ್ ತಗೊಳುತ್ತೆ ಭೂಮಿ. ಯಾಕೆ ಅಂದ್ರೆ ಆಲ್ರೆಡಿ ವಿಷ ಮಾಡಿರ್ತೀವಿ ಭೂಮಿನ, ಅದನ್ನ ರೆಡಿ ಮಾಡ್ಕೋಬೇಕು ಅಂದ್ರೆ ಅಷ್ಟು ತಾಳ್ಮೆಯಿಂದ ಮಾಡಬೇಕಾದ ಒಂದು ಮೊದಲ ಒಂದು ಕರ್ತವ್ಯ. ಇವತ್ತು ರೈತರು ಏನಪ್ಪ ಅಂದ್ರೆ ಇವತ್ತು ಬೆಳೆ ಆದ ತಕ್ಷಣ ನಮಗೆ ಒಳ್ಳೆ ಲಾಭ ಬರಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ನ ಹೊರಗಿಟ್ಟು ಈ ಕೃಷಿಗೆ ಮರಳುವಾಗ ಒಂದು ಬಿಸ್ನೆಸ್ ಮೈಂಡ್ ಅನ್ನ ಹೊರಗಿಡಬೇಕು ಕೃಷಿಕರು. ಆದಷ್ಟು ಇದನ್ನ ಸ್ಟೆಪ್ ಸ್ಟೆಪ್ ಅಂತರವಾಗಿ ತಗೊಂಡು ಹೋದ್ರೆ ಒಳ್ಳೆ ಒಂದು ಬೆನಿಫಿಟ್ನ ಪಡಿಬಹುದು. ಈಗ ಸಾಕಷ್ಟು ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಒಳ್ಳೆಯ ಉತ್ತಮವಾದ ಇಳುವರಿ ತಗೊಂಡು ನಾವು ಆದಾಯ ಗಳಿಸ್ಬೋದು ಅಂತೇಳಿ ಈ ಕಡೆ ನೀವು ಯೋಚನೆ ಮಾಡಲಿಲ್ಲ? ನಾವು ರಾಸಾಯನಿಕವನ್ನ ಬಳಸ್ತಾ ಇದ್ವಿ. ಬಳಸ್ದಾಗ ಏನಾಗ್ತಾ ಇತ್ತು, ಈಗ ಉದಾಹರಣೆಗೆ ಮೆಕ್ಕೆಜೋಳನೇ ತಗೊಳ್ಳಿ, 1 ಎಕರೆ ನಾವು ಮೆಕ್ಕೆಜೋಳ ಬೆಳಿತೀವಿ ಅಂತ ಇಟ್ಕೊಳ್ರಿ. 1 ಎಕರೆ ಮೆಕ್ಕೆಜೋಳಕ್ಕೆ ಅವ್ನ ಖರ್ಚೆ ಹೆಚ್ಚು ಕಮ್ಮಿ 10% ಖರ್ಚೆ ಮಾಡ್ತಾನೆ, ಆದರೆ ಇಳುವರಿ ಕಡಿಮೆ. ಈ ವರ್ಷ 10 ಕ್ವಿಂಟಲ್ ಬೆಳೆದಾನೋ ಮುಂದೆ ವರ್ಷಕ್ಕೆ 5 ಕ್ವಿಂಟಲ್ ಆಗ್ಬೋದು. ಮುಂಚೆ ಎಲ್ಲ 40 ಕ್ವಿಂಟಲ್ ತನಕ ಬೆಳಿತಿದ್ವಿ. ಯಾಕೆ ಬೆಳಿತಿದ್ವಿ? ಅವತ್ತಿನ ಕಾಲದಲ್ಲಿ ಎತ್ತಿನ ಬೇಸಾಯ ಇತ್ತು, ಆಮೇಲೆ ಹೊಲಕ್ಕೆಲ್ಲ ನಾವು ದನಿಂಗ್ ಗೊಬ್ಬರ ಯೂಸ್ ಮಾಡ್ತಾ ಇದ್ವಿ. ಇವತ್ತು ನಾಶ ಆಗೋಗ್ತಾ ಇದೆ, ಹಸುಗಳನ್ನೆಲ್ಲ ಇದನ್ನ ಮಾಡ್ತಾ ಇದ್ವಿ. ಈ ತರ ಎಲ್ಲ ಮಾಡಿ ಏನ್ ಮಾಡ್ತಾನೆ ಮನುಷ್ಯ, ಇವತ್ತು ಬಾಡಿ ಒಂದು ದೈಹಿಕವಾಗಿ ಶ್ರಮ ಪಡೋ ಒಂದು ಇದೇ ಇಲ್ಲ ಅವನಿಗೆ. ಆರಾಮಾಗಿದ್ದು ಕೃಷಿ ಮಾಡಬೇಕು. ಏನು ಸ್ಟೈಲ್ ಆಗಿ ನಾವು ಬೈಕಲ್ಲಿ ಒಂದು ಚೀಲ ಗೊಬ್ಬರ ತಗೊಂಡೋದ್ವಿ, ಸುಮ್ಮನೆ ಸುರಿದ್ವಿ, ಆಗ್ಬಿಡ್ತು ಅನ್ನೋ ಲೆಕ್ಕಾಚಾರಕ್ಕೆ ಕೃಷಿ ಇಲ್ಲ. ಇವತ್ತು ಯಾರು ದೈಹಿಕವಾಗಿ ಶ್ರಮ ಪಡ್ತಾನೋ ಅವನಿಗೆ ಮಾತ್ರ ಅದು ಕೃಷಿ ಒಲಿಯುತ್ತೆ ಅನ್ನೋದಂತೂ ಸತ್ಯ. ಅದರಲ್ಲಿ ನಾವಿನ್ನೂ ಈಸಿಯಾಗಿ ಮಾಡ್ಕೋಬೇಕು, ಭಾಳ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಈ ತೋಟಗಾರಿಕಾ ಪದ್ಧತಿಯಲ್ಲಿ ನಾವು ಸಹಜ ಕೃಷಿಯನ್ನು ಮಾಡ್ತಾ ಹೋದಂಗೆ 100% ಆಗಿ ನಾವು ಈ ರಾಸಾಯನಿಕ ಮುಕ್ತವಾಗಿ ಬೆಳ್ಕೊಳ್ತಾ ಹೋದಂಗೆ ನಮ್ಗೆ ಒಳ್ಳೆ ಇಳುವರಿನೂ ಬರುತ್ತೆ. ಆದರೆ ತಾಳ್ಮೆ ಬೇಕು ಇದರಲ್ಲಿ, ಕೃಷಿಯಲ್ಲಿ. ಹಾಗಾದ್ರೆ ಮಾತ್ರ ನಾವು ಸಫಲರಾಗಕ್ಕೆ ಸಾಧ್ಯ ಆಗುತ್ತೆ. ಅದ್ಬಿಟ್ಟು ನಾವು ಈ ವರ್ಷದಲ್ಲೇ ನಾನು ಭಾಳ ನಾನು ಇಳುವರಿ ಪಡಿಬೇಕು ಅಂದರೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಧಾನವಾಗಿ ರಾಸಾಯನಿಕನ್ನ ಮತ್ತೆ ಈ ಹೊರಗಡೆಯಿಂದ ಮಣ್ಣು ಗೊಬ್ಬರಗಳನ್ನ ಏರಿಸೋದು, ಆಮೇಲೆ ಟ್ಯಾಕ್ಟ್ರಿ ಉಳುಮೆನ ಕಡಿಮೆ ಮಾಡ್ಬೇಕಾಗುತ್ತೆ ನಾವು. ಈಗ ಉದಾಹರಣೆಗೆ ಯಾಕೆ ನಾವು ನೀರಾವರಿನ ಇಷ್ಟು ಎದುರಿಸ್ತಾ ಇದ್ವಿ ಅಂತ ನನ್ನ ಆಲೋಚನೆಗೆ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ. ಈ ಎಲ್ಲರೂ ಏನ್ ಮಾಡ್ತಾ ಇದ್ವಿ, ಟ್ಯಾಕ್ಟ್ರಿ ತಗೊಂಡು ಉಳುಮೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ ಪ್ರತಿಯೊಬ್ಬರು ತೋಟದಲ್ಲೂ. ಅದೇನಾಗ್ತಾ ಇದೆ ಅಂದರೆ ಆ ಟ್ಯಾಕ್ಟ್ರಿಯಲ್ಲಿ ಎಷ್ಟು ಕ್ವಿಂಟಲ್ ಇದೆ ಇರುತ್ತೆ ಅದು ಭೂಮಿ ಮೇಲೆ ಬಿದ್ದಾಗ ಏನಾಗುತ್ತೆ, ಭೂಮಿ ಏನಾಗುತ್ತೆ, ಮಣ್ಣು ಒತ್ತಡಕ್ಕೆ ಸಿಲುಕಿ ಅದು ಅಂಟು ಇದ್ದಂಗಾಗುತ್ತೆ. ಅಲ್ಲಿ ಫ್ರೀನೆಸ್ ಇರಲ್ಲ, ಅಂದರೆ ನೀರು ಹಿಂಬ್ರಕ್ಕೆ ಅದು ಜಾಗ ಇರಲ್ಲ. ನಾವು ಅದೇ ಸಹಜ ಕೃಷಿಯಲ್ಲಿ ಮರಳಿದಾಗ ಏನಾಗುತ್ತೆ ಅಂದರೆ ಉಳುಮೆನೆ ಮಾಡೋಂಗಿಲ್ಲ ಅದರಲ್ಲಿ, ಮತ್ತು ಭೂಮಿಗೆ ನಾವು ಒದಿಕೆಯನ್ನು ಮಾಡಬೇಕು. ಅಂದರೆ ನಾವೆಂಗೆ ದೇಹಕ್ಕೆ ಬಟ್ಟೆಯನ್ನು ಇದು ಮಾಡ್ತೀವೋ ಹಾಗೆ ಒದಿಕೆಯನ್ನು ಮಾಡಬೇಕು. ಏನು ಒದಿಕೆ ಮಾಡೋದು ರೈತರಿಗೆ ಅದೇ ಗೊತ್ತಾಗ್ತಾ ಇಲ್ಲ ಇನ್ನುವ. ಏ ನಾನು ಜೀರೋ ಕಲ್ಟಿವೇಶನ್ ಮಾಡ್ತೀನಿ, ನಾನು ಸಹಜವಾಗಿ ಬೆಳಿತೀನಿ ಅಂತ ಹೋಗ್ತಾರೆ. ನಾನು ಅದರಲ್ಲಿ ಎಡವಿರೋನು. ನನ್ನ ಅನುಭವದಲ್ಲಿ ನಾನೇನು ಮಾಡಿದೆ ಅಂದರೆ 2016 ಬರಗಾಲ ಸ್ಥಿತಿ ಬಂದು ಮಳೆ ಇಲ್ದಂಗೆ ಆಯಿತು, ಗಿಡನ ಉಳಿಸ್ಕೋಬೇಕಿತ್ತು. ಆ ಒಂದು ಸಂದರ್ಭದಲ್ಲಿ ನಾವು ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಉಳಿಸ್ಕೋಬಹುದು. ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಹೆಂಗೆ ಉಳಿಸ್ಕೋಬೇಕು, ಒದಿಕೆಯನ್ನು ಮಾಡಬೇಕು, ಒಣ ಕಸವನ್ನು ಮೇಲಾಡಬೇಕು. ಅದನ್ನು ನಾನೀಗ ಒಂದು 2 ವರ್ಷದಿಂದ ಶುರು ಮಾಡಿರೋದು. ಆ ಒಣ ಕಸ ಹರಡೋದಿಂದ ಏನಾಗುತ್ತೆ, ಅಲ್ಲಿ ಕಳೆ ಬೆಳೆಯಲ್ಲ. ಅಂದರೆ ಅಡಿಕೆ ಸಿಪ್ಪೆ ಆಗಿರ್ಬೋದು ಒಣದ ಹಾಕ್ಬೇಕು, ಹಸಿದು ಯಾವುದು ಸಹ ಹಾಕ್ಬಾರ್ದು. ಫುಲ್ಲು ಡ್ರೈ ಆಗಿರೋದು ಗರಿಗಳು ಅವನ್ನೆಲ್ಲ ಮುಚ್ಚಿಕೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅಲ್ಲಿ ನೀವು ಅಬ್ಸರ್ವ್ ಮಾಡೋಕ್ಕಾಗಲ್ಲ, ನೋಡೇ ಇರಲ್ಲ. ಅಂಥ ಒಂದು ಕೀಟಗಳೆಲ್ಲ ಬಂದು ಅದರಡಿಯಲ್ಲಿ ವಾಸ ಮಾಡ್ತವೆ. ಆ ಒಂದು ಮೇಲೆ ನಾವೇನು ಒದಕೆ ಹಾಕಿರ್ತೀವೋ ಅದರಡಿಯಲ್ಲಿ ಅದು ಕೆಲಸ ಶುರು ಮಾಡುತ್ತೆ. ನಾವು ರೈತರು ದಿನದಲ್ಲಿ 8 ಅವರ್ ಕೆಲಸ ಮಾಡೋದು, ಅವು 365 ದಿನನೂ ಕೆಲಸ ಮಾಡುತ್ತೆ ಭೂಮಿ ಮೇಲೆ. ಅವಾಗ ಏನಾಗುತ್ತೆ, ಅಲ್ಲಿ ರಂಧ್ರಗಳು ಶುರುವಾಗುತ್ತೆ ಭೂಮಿಯಲ್ಲಿ. ಬಹಳ ಅದ್ಭುತವಾಗಿದೆ ಸರ್ ಇದು ಕೃಷಿ. ಆ ರಂಧ್ರಗಳು ಶುರುವಾದಾಗ ಏನಾಗುತ್ತೆ, ಆಟೋಮೆಟಿಕ್ ಬಿದ್ದಂತ ಮಳೆ ನೀರು ಸೀದಾ ಆಳಕ್ಕೆ ಹೋಗುತ್ತೆ. ಭೂಮಿ ಎಲ್ಲ ಬ್ರೆಡ್ ತರ ಆಗಿರುತ್ತೆ. ಬ್ರೆಡ್ ತರ ಆ ಭೂಮಿ ಆದಾಗ ಏನಾಗುತ್ತೆ, ಅಲ್ಲಿ ಫುಲ್ಲು ಅದು ನೀರು ಎಷ್ಟು ಬಂದರೂ ಸಹ ಆ ನೀರೇನಾಗುತ್ತೆ, ಅದು ಇಂಗೋಕ್ಕೆ ಶುರುವಾಗುತ್ತೆ. ಈಗ ಏನಾಗುತ್ತೆ, ನಮ್ಮಲ್ಲಿ ಹೊಲದಲ್ಲಿ ಬಿದ್ದಂಥ ನೀರು ಸರಳವಾಗಿ ಹರಿದು ಹೋಗ್ತಾ ಇದೆ, ನಾವು ಹಿಂಗ್ಸಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳೋದು ನೀರನ್ನು ಹಿಂಗಿಸಿ. ಹಿಂಗ್ಸೋದೆಂಗೆ, ಈ ಸಹಜ ಕೃಷಿಗೆ ಮರಳಿಸಿದ್ರೆ ನಾವು ನಿಧಾನವಾಗಿ ನೀರನ್ನು ಹಿಂಗ್ಸ್ಬೋದು. ಆವಾಗ ಯಾರಿಗೂ ಸಹ ನೀರಿನ ಕೊರತೆನೇ ಬರಲ್ಲ. ನೀವು 1 ವರ್ಷ ಮಳೆ ಏನಾದ್ರು ಭಾಳ ಮಳೆ ಬಂದರೆ ಅದನ್ನು ನಾವು 5 ವರ್ಷಕ್ಕೆ ಎಕ್ಸ್ಪೆಂಡ್ ಮಾಡಿ ಉಳಿಸ್ಕೋಬೋದು. ಆ ಥರ ಭೂಮಿನ ಪ್ರತಿಯೊಬ್ಬರು ಸಹ ಮಾಡಿದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಮಗೆ ನೆಕ್ಸ್ಟ್ ಪೀಳಿಗೆಯಲ್ಲಿ ಸರ್ ಕುಡಿಯೋಕ್ಕೂ ನೀರು ಸಿಗಲ್ಲ ಅನ್ನೋ ಒಂದು ಇದು ಬಂದೇ ಬರುತ್ತೆ. ಈ ಥರ ಒಂದು ವಾತಾವರಣ, ಈ ಥರ ಒಂದು ಕೃಷಿಯನ್ನು ನಾವು ಮಾಡ್ತಾ ಹೋದರೆ, ಆದರೆ ಸಹಜ ಕೃಷಿಯನ್ನು ಮಾಡ್ತಾ ಹೋದರೆ ನಾವು ಆರಾಮವಾಗಿ ನೀರನ್ನು ಹೆಚ್ಚೆಚ್ಚಾಗಿ ನಾವು ನೀರನ್ನು ಹಿಂಗಿಸ್ಬೋದು, ಮತ್ತೆ ಮಣ್ಣನ್ನು ಮೃದುಗೊಳಿಸ್ಬೋದು, ಆಮೇಲೆ ಬೆಳೆನೂ ಸಹ ತೆಗಿಬೋದು. ನಾವು ಯಾವುದೇ ರೀತಿ ರಾಸಾಯನಿಕ ಹಾಕೋ ಅವಶ್ಯಕತೆ ಇರಲ್ಲ. ಒಂದು ಎರೆಹುಳ 18 ಅಡಿ ಆಳಕ್ಕೆ ಹೋಗುತ್ತೆ, ನಾವೆಷ್ಟಡಿ ಕೆಲಸ ಮಾಡ್ತೀವಿ ಮೇಲೆ, 2 ಅಡಿ ಉಳುಮೆ ಮಾಡ್ಬೋದು. ಅದು 18 ಅಡಿ ಉಳುಮೆ ಮಾಡ್ಕೊಂಬರುತ್ತೆ. ಅದರಿಂದ ಅದರಲ್ಲಿ ಆಳಕ್ಕೆ ಹೋಗಿರ್ತಕ್ಕಂಥ ನಮ್ಗೆ ಏನೇನು ಬೇಕೋ, ಮೆಗ್ನೀಷಿಯಮ್ಮು, ಪೊಟಾಶು, ಪ್ರತಿಯೊಂದನ್ನು ಅವೇ ಕೊಡ್ತಾವೆಲ್ಲ. ನಮಗೆ ಬೇಕಾಗಿಲ್ಲ. ನಮ್ಮ ಮೈಂಡ್ನಾಗ ಆ ಥರ ಏನಾಗಿದೆ, ಕಂಪ್ನಿಗಳೆಲ್ಲ ನಮ್ಮನ್ನು ಆ ಥರ ಮಾಡಿಬಿಟ್ಟಿದ್ದಾವೆ. ಏ ಮಣ್ಣಿಗೆ ಪೋಷಕಾಂಶಗಳು ಕೊಡಬೇಕು, ಅದಕ್ಕೆ ರಾಸಾಯನಿಕ ಕೊಡಬೇಕು, ನಾನು ಯಾವುದು ಪೊಟಾಶ್ ಕೊಡಬೇಕು, ಯಾವ ಪೊಟಾಶು ಬೇಡ, ಏನೂ ಬೇಡ, ಎಲ್ಲ ಬೋರಾನು, ಪ್ರತಿಯೊಂದು ಅಲ್ಲೇ ಬರುತ್ತೆ ಸರ್. ನಾವೇನು ಮಾಡಬೇಕು, ಒದಕೆ ಮಾಡಬೇಕಷ್ಟೇ. ಆ ಮುಚ್ಚಿಕೆಯನ್ನು ಮಾಡ್ತಾ ಬಂದರೆ ಎಲ್ಲ ತರಕಾರಿನೂ ಬೆಳಿಬೋದು. ಭಾಳ ಒಂದು ಆರೋಗ್ಯಕರವಾದ ಒಂದು ಪೋಷಕಾಂಶಯುಕ್ತ ತರಕಾರಿಗಳನ್ನ, ಅದು ನಾವು ನಾಟಿ ಏನು ಮುಂಚೆ ಎಲ್ಲ ಬೆಳೀತಿದ್ರು ನಮ್ಮ ಅಜ್ಜರ ಕಾಲನ, ಅದೇ ಸಸಿಗಳನ್ನ ಬೆಳೆಸಿ ಆರಾಮವಾಗಿ ನಾವು ಇದನ್ನ ಮಾಡ್ಕೋಬೇಕು. ಗುಣಮಟ್ಟದ ಬೆಳೆಗಳನ್ನ ಬೆಳೆಯಬಹುದು, ಗುಣಮಟ್ಟದ ಬೆಳೆಗಳನ್ನ ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಬಹುದು. ಇವತ್ತು ಸರಿ ಯಾಕೆ, ಈಗ ಚಿಕ್ಕ ನೋಡಿ, ಈಗ ಈ 15 ವರ್ಷಕ್ಕೂ ಊಟ ಮಕ್ಕಳಿಗೂ ಶುಗರ್ ಬರ್ತಾ ಇದೆ. ಕಾರಣ ನಾ ತಿನ್ನೋ ಆಹಾರದಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಇಲ್ಲ, ಎಲ್ಲ ವಿಷವೂ ಆಗಿದ್ದಾವೆ. ಈಗ ನೋಡಿ, ಟೊಮೆಟೋಗೆ ಮೆಣಸಿನ ಗಿಡಕ್ಕೆ ಏನಾದರೂ ರೋಗ ಬಂತು ಅಂದರೆ ನಾವೆಲ್ಲ ಏನು ಮಾಡ್ತೀವಿ, ಕೆಮಿಕಲ್ ಎಲ್ಲ ಮುಂಚೆಯಿಂದ ಅದನ್ನು ಸ್ಪ್ರೇ ಮಾಡ್ತಾ ಇದ್ವಿ, ಅದು ಆ ಆಹಾರಕ್ಕೆ ಬಿದ್ದಂಥದ್ದು ನೇರವಾಗಿ ಮಾರುಕಟ್ಟೆಗೆ ಬರುತ್ತೆ, ಅದನ್ನೇ ನಾವು ತಗೊಳೋದು. ಅಲ್ಲೇ ಏನಾಗುತ್ತೆ, ನಾವು ಆ ಕೆಮಿಕಲ್ ನೇರವಾಗಿ ನಮ್ಮ ದೇಹಕ್ಕೆ ಸೇರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಈಗ ಚೆಕ್ ಮಾಡಿದಾಗ ಅವರ ದೇಹದಲ್ಲಿ ವಿಷ ಅನ್ನೋದು ಆಗ್ಬಿಟ್ಟಿದೆ. ಹಂಗಾಗೆ ಇವತ್ತೆಲ್ಲ ನಮ್ದು ಫ್ಯಾಂಕ್ರಿಯಸ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಚಿಕ್ಕ ಚಿಕ್ಕ ವಯಸ್ಸಿಗೆ ಕಿಡ್ನಿ ಫೇಲೂರು, ಹಾರ್ಟ್ ಅಟ್ಯಾಕ್ಸ್ಗಳು, ಕ್ಯಾನ್ಸರ್ಗಳು, ಇವತ್ತು ನೋಡಿ ಕ್ಯಾನ್ಸರೇ ಇರಲಿಲ್ಲ, ಈಗ ಹತ್ತತ್ರ ಹಳ್ಳಿಗಳಿಗೆಲ್ಲ ಕ್ಯಾನ್ಸರ್ ತುಂಬ ಹರಡ್ತಾ ಇದೆ. ಸರಿಯಾದ ಆರೋಗ್ಯಯುಕ್ತ ನಾವು ಆಹಾರ ತಿಂದ ಇದ್ದ ಹಿಂದಿನ ಕಾಲದಲ್ಲೇ ನಮ್ಮ ಹೊಲದಲ್ಲೇ ನಾವೆಲ್ಲ ಬೆಳ್ಕಂತಿದ್ವಿ. ನನ್ನ ಉದ್ದೇಶ ಇಷ್ಟೇ, ರೈತರಿಗೆ ಹೇಳೋದೇನಪ್ಪ ಅಂದರೆ, ತನ್ನ ಆಹಾರನ ತಾನು ಮನೆಗೆ ಯೂಸ್ ಮಾಡೋಂಥ ಆಹಾರಗಳನ್ನು ವಿಷಮುಕ್ತವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಬೇಕಾದ್ರೆ ಬೀಜಗಳು ಎಲ್ಲಿ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ನಾಟಿ ಬೀಜಗಳು ಅವನ್ನ ತಂದು ಅವರ ಮನೆಯ ಸುತ್ತಮುತ್ತ ಬೆಳೆಸ್ಕೊಂಡು ಅವರ ಆರೋಗ್ಯ ದೃಷ್ಟಿಯಿಂದ ಮಾಡ್ಕೊಂಬಿಟ್ರೆ ಒಂದು ಒಳ್ಳೇದಾಗುತ್ತೆ ಅನ್ನೋದು ನಾನು ಸಮಾಜಮುಖಿಯಾಗಿ ಯೋಚನೆ ಮಾಡಿದಾಗ ಬಂದಂಥ ಒಂದು ಇದು. ಹಾಗಾಗಿ ನಾವು ತರಕಾರಿಗಳನ್ನೂ ನಾವು ಬೆಳ್ಕೊಂತಾ ಇದ್ದೀವಿ. ದಿವಾಕರ್ ಅವರೇ, ನಿಮ್ಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ, ಏನೇನ್ ಬೆಳೀತಾ ಇದ್ದೀರಾ? ಸರ್, ನಮ್ದು 6 ಎಕರೆ ಕೃಷಿ ಭೂಮಿ ಇದೆ. 6 ಎಕರೆ ಕೃಷಿ ಭೂಮಿಯಲ್ಲಿ ಅಡಿಕೆನೂ ಹಾಕಿದೀವಿ, ತೆಂಗಿದೆ, ಆಮೇಲೆ ಒಂದು ನಿಂಬೆ ಗಿಡ ಹಾಕಿದೀವಿ, ಒಂದು 60. ಅದ್ರ ಜೊತೆಯಲ್ಲಿ ಈಗ ನೆಕ್ಸ್ಟ್ ನಾವು ದಾಳಿಂಬೆ ಮಾಡ್ಬೇಕಂತಿದೀವಿ. ಅಂದ್ರೆ ಎಲ್ಲದೂ ಸರ್, ನಾವು ಯಾವ್ದೇ ಸಸಿ ತಂದು ಇದು ಮಾಡಿದ್ರು ನಮಗೆ ಬೇಗ ಅದು ಬರೋ ಅಂತದ್ದಲ್ಲ. ಈಗ ಹೆಂಗೆ ಅಂದ್ರೆ, ಈಗ ಒಂದು ನಿಂಬೆ ಗಿಡ ಹಾಕಿದೀವಿ, ಅದು ಸಹ ನಿಂಬೆ ಗಿಡ ಎಂತದಪ್ಪ ಅಂದ್ರೆ ವರ್ಷ ಪೂರ್ತಿ ಬೆಳೆಯುವಂಥದ್ದು, ಮತ್ತೆ ಅದಕ್ಕೆ ವರ್ಷ ಪೂರ್ತಿ ಅದು ಹಣ್ಣು ಬರ್ತಕ್ಕಂಥದ್ದು, ಮತ್ತೆ ಅದು ನಾಟಿ. ನಾವು ಬೇರೆ ಕಡೆ ಎಲ್ಲ ನೋಡ್ತೀವಿ, 1 ವರ್ಷಕ್ಕೆ 6 ತಿಂಗಳಿಗೆ ಹೂ ಬಿಟ್ಟು ಅಲ್ಲೇ ಕಾಯಿ ಕೊಡೋ ಅಂಥದ್ದು, ಬಟ್ ಇದು ಆ ಥರ ಅಲ್ಲ. 60 ವರ್ಷದ ತನಕಲೂ ಅದ್ರ ಲೈಫ್ ಕ್ವಾಲಿಟಿ ಇರುತ್ತೆ. 60 ವರ್ಷದ ತನಕಲೂ ಒಂದು ನಿಂಬೆ ಗಿಡ ನಾವು ಸಾಕಿದ್ರೆ 60 ವರ್ಷನೂ ಅದು ನಮಗೆ ಕಾಯಿ ಕೊಡುತ್ತೆ. ಆ ಥರ ಒಂದು ಯೋಚನೆಯಲ್ಲಿ ನಾವು ನಿಧಾನಗತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ವಿ. ಏನು ನಾವು ಆದಾಯ ಪಡಿಬೇಕು ಅನ್ನೋದು ಮುಖ್ಯ ಉದ್ದೇಶ ಅಲ್ಲ, ಅದ್ರ ಲೈಫ್ ಭಾಳ ವರ್ಷ ಬರೋಂಥದ್ದನ್ನ ಸಸಿಗಳನ್ನ ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ಮಾಡ್ತಾ ಇರೋದೆಲ್ಲ ಅಂದರೆ ನಾಟಿ ಸಸಿಗಳನ್ನ ತಂದೇ ಹಚ್ಚಬೇಕು. ನಾವು ಏನು ಕೃಷಿ ಅಂದ್ರೆ ಖುಷಿಯಾಗಿ ಮಾಡಬೇಕು, ಸಂತೋಷವಾಗಿರ್ಬೇಕು, ಮತ್ತೆ ನಾವು ಆಹಾರ ತಿನ್ನಂತದ್ದು ಯಾವುದೇ ರೀತಿಯಲ್ಲಿ ರಾಸಾಯನಿಕ ಮುಕ್ತವಾಗಿದ್ದು ವಿಷಮುಕ್ತವಾಗಿದ್ದು ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಈಗ ನಿಂಬೆ ಗಿಡ ಅಂತಂದ್ರೆ ನಾಟಿ ಒಂದು ತಳಿ ಎಲ್ಲಿ ತಂದ್ರೆ ಸಸಿಗಳನ್ನ? ಬೀಜವನ್ನ ಹಾಕಿ ಅವರು ನಮಗೆ ಇದನ್ನ ಕಳಿಸ್ತಾ ಇದ್ರು, ಅವರು ನಿಂಬರ್ಗಿ ಅಂತೇಳಿ ಸರ್ ಅವ್ರ ಊರು, ಅಲ್ಲಿಂದ ಕಳಿಸ್ತಾ ಇದ್ರು. ಅಲ್ಲಿ ನಾವು ಏನ್ ಮಾಡಿದ್ವಿ, ಫಸ್ಟ್ ಗೆ ನಾನು ನೋಡಿದೆ ಅದನ್ನ, ಕೃಷಿಯನ್ನ ನಾವು ಈ ತರನೇ ಒಂದು ಅಳವಡಿಸ್ಕೋಬೇಕು ಅಂತೇಳಿ ಅವರಿಂದಲೂ ನಾವು ಇನ್ಸ್ಪೈರ್ ಆಗಿ ಒಂದು ಇದನ್ನ ಅಲ್ಲಿಂದಲೇ ತರಿಸಿದೆ. ನಾನು ತರಿಸಿ ಅವನ್ನ ನಾನೀಗ ನಾಟಿ ಮಾಡಿದ್ದೀನಿ, ಅದಿನ್ನು ಒಂದು 3 ತಿಂಗಳಾಗಿದೆ ಈಗ. ಅದೇ ತರನೇ ಅವರು ನಮಗೆ ದಾಳಿಂಬ್ರೆನೂ ಕೊಟ್ಟಿದ್ರು ಸಸಿಗಳನ್ನ, ಅವನ್ನು ನಾಟಿ ಮಾಡಿದ್ದೀನಿ. ಈ ತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದೀವಿ. ಎಲ್ಲ ಅಂದ್ರೆ ನಾವು ಒಂದು ಬೆಳಿಬಾರ್ದು, ಎಲ್ಲದನ್ನು ಬೆಳೆದ್ರೆ ಮಾತ್ರ ನಾವು ರೈತರು ಸದೃಢ ಆಗ ಸಾಧ್ಯ. ಒಂದೇ ನಾವು ನಂಬ್ಕೊಂಡು ಬೆಳೆದಾಗ ಏನಾಗುತ್ತೆ, ರೈತನ ಬದುಕು ಅಷ್ಟು ಸಹಜ ಸ್ಥಿತಿಯಲ್ಲಿ ಇರಲ್ಲ. ಈಗ ಹೇಳಿದ್ರ ನೀವು, ಸಾಕಷ್ಟು ನಮ್ಮ ತಂದೆಯವರ ಕಾಲದಿಂದ ರಾಸಾಯನಿಕಗಳ ಬಳಕೆಯಿಂದಾಗಿ ಭೂಮಿ ಸಾಕಷ್ಟು ಒಂದು ಗುಣಮಟ್ಟ ಕಳ್ಕೊಂಡಿದೆ, ಅದರಲ್ಲಿ ಬಂದಂತ ಬೆಳೆಗಳನ್ನ ನಾವು ಬಳಸೋದ್ರಿಂದ ಅಂದ್ರೆ ನಮ್ಮ ಆರೋಗ್ಯದ ಮೇಲೂ ಸಾಕಷ್ಟು ಪರಿಣಾಮ ಬೀರುತ್ತೆ. ಈ ದೃಷ್ಟಿಯಿಂದ ನಾವು ಸಹಜ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಇಲ್ಲ ಸಾವಯವ ಕೃಷಿ ಮಾಡ್ಬೇಕಂತೇಳಿ ನಾವು ಈ ಕಡೆ ಬಂದಿವೆ ಅಂತ ಹೇಳಿದ್ರ. ಈಗ 6 ಎಕರೆ ಜಮೀನಿದೆ ನಿಮಗೆ, ಈಗ ಲಿಂಬು ಬೆಳೀತಾ ಇದೀವಿ ಅಂತ ಹೇಳಿದ್ರ, ಅಡಿಕೆ ಬೆಳೀತಾ ಇದೀವಿ ಅಂತ ಹೇಳಿದ್ರೆ, ಅಂದ್ರೆ ಇವನ್ನೆಲ್ಲ ನೀವು ಪ್ರತಿನಿತ್ಯ ಸೇವನೆ ಮಾಡಿ ಜೀವನ ಮಾಡಕ್ ಆಗಲ್ಲ. ಆಗಲೇ ಎಲ್ಲೇ ಒಂದ್ ಕಡೆ ನಿಮಗೆ ಪ್ರತಿನಿತ್ಯ ಆಹಾರ ಧಾನ್ಯಗಳು ಬೇಕು, ಈಗ ಅಕ್ಕಡಿ ಕಾಳುಗಳು ಬೇಕು ಅಲ್ವಾ? ಈ ತರದ ಬೆಳೆಗಳನ್ನ ಯಾಕೆ ಬೆಳ್ಕೊಳಕ್ಕೆ ನೀವು ಮನ್ಸು ಮಾಡ್ಲಿಲ್ಲ ಸರ್? ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಅದನ್ನೇ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಈಗ ಸುಮಾರು ನಾನು ನಿಮಗೆ ಇಲ್ಲಿ ತಂದಿದ್ದೆ ನಾನು ತರಕಾರಿ ಕೆಲವುಗಳನ್ನ, ನಾಟಿ ಸಸಿಗಳನ್ನ, ಮೆಣಸಿನ ಗಿಡ ಬೆಳೆಸಿರ್ಬೋದು, ಆಮೇಲೆ ಟೊಮೆಟೊ, ಈ ತರ ಎಲ್ಲ ನಾವು ಮತ್ತೆ ನಮ್ಮ ಸ್ನೇಹಿತರು ಇಬ್ಬರೀಗ ನಾವು ಒಂದ್ ಸ್ವಲ್ಪ ಕೃಷಿಯಿಂದ ನಾವು ಡಿಫ್ರೆಂಟ್ ಆಗಿ ಜನಗಳಿಗೆ ಕಾಣ್ತಾ ಇದೀವಿ. ಯಾಕೆಂದ್ರೆ ನಮ್ ಗ್ರಾಮದಲ್ಲಿ, ಯಾಕೆಂದ್ರೆ ನಾವು ಸಹಜವಾಗಿ ನಮ್ದ್ರಲ್ಲಿ ಈ ಇಳುವರಿ ಅನ್ನೋದು ಬೇಗ ನಾವು ಯಾರನ್ನು ನಾವು ಅದು ಏನ್ ನಿಮ್ದ್ರಲ್ಲಿ ಕಾಯಿ ಕಡಿಮೆ ಇಷ್ಟು, ನಾವು ನಮ್ ಬೇಸಿಕಲಿ ಏನು ಅಂದ್ರೆ ನಾವು ವಿಷವನ್ನ ಬಿಟ್ಟು ಬೆಳೆಯರ್ ನಾವು. ಹಂಗಾಗಿ ನಮ್ಮಲ್ಲಿ ಇಳುವರಿ ಈಗಲೇ ನಾವು ಇದನ್ನ ಮಾಡಕ್ಕ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ಅದು ನಿಧಾನವಾಗಿ ಬರುತ್ತೆ. ಅಲ್ಲೇ ತನಕ ಮನುಷ್ಯನಿಗೆ ತಾಳ್ಮೆ ಬೇಕು. ಆದರೆ ಈಗಿನ ಜನರೇಷನ್ ತಾಳ್ಮೆ ಇಲ್ಲ. ನಾವು ಇವತ್ತು ಇಟ್ಟ ತಕ್ಷಣ ನಾನು ಅದರಿಂದ ಆದಾಯನೇ ನೋಡ್ತಾ ಇರ್ತಾರೆ. ಬಟ್ ಇದು ಹಂಗಲ್ಲ. ಇದು ಹಾಗಾಗಿ ನಾವೇನು ಮಾಡ್ತಾ ಇದ್ವಿ, ಸ್ವಲ್ಪ ಪ್ರಮಾಣದಲ್ಲಿ ಈಗ ಶುರು ಮಾಡಿದ್ದೀವಿ. ಮನೆಗೆ ಬೇಕಾದಂಥ ಸೊಪ್ಪುಗಳು, ಆಮೇಲೆ ಅದ್ರ ಜೊತೆಗೆ ತರಕಾರಿಗಳು, ಹಾಗಲಕಾಯಿ ಆಗಿರ್ಬೋದು, ಬೆಂಡೆಕಾಯಿ, ಹೀರೆಕಾಯಿ, ಈ ತರ ವಿವಿಧ ಧಾನ್ಯಗಳನ್ನ ಬೀಜ ಹಾಕಿದೀವಿ, ಈಗ ಶುರು ಮಾಡಿದೀವಿ. ಅದು ಬಳ್ಳಿಯಾಗಿ ನಮ್ಗೀಗ ಆಲ್ರೆಡಿ ಸ್ವಸ್ವಲ್ಪ ಸ್ವಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕು ನೆಕ್ಸ್ಟ್, ಇದರಲ್ಲಿ ರಾಗಿ ಆಗಿರ್ಬೋದು, ಆಮೇಲೆ ಈಗ ನಮಗೆ ಮನೆಗೆ ಏನು ಅವಶ್ಯಕತೆ ಇದೆಯೋ, ನಾವೇನಂದ್ರೆ ಒಂದು ಬೆಂಕಿ ಪಟ್ಟಣ ಉಪ್ಪಿಗೆ ಮಾತ್ರ ಹೊರಗಡೆ ಹೋಗ್ಬೇಕು, ಉಳಿದದ್ದೆಲ್ಲ ನಾವೇ ಬೆಳ್ಕೋಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರೋದು. ಆ ಥರ ಮಾಡಬೇಕು ಅಂತೇಳಿ ನಾವು ಮೊದಲನೇ ಹೆಜ್ಜೆಯಲ್ಲಿ ಒಂದು 6 ತಿಂಗಳಿಂದ ನಾವು ಶುರು ಮಾಡಿದ್ದೀವಿ. ಆ ಥರ ಹೋದ್ರೆ ನಮಗೆ ನಾವು ಆರೋಗ್ಯ ಆಗಿರ್ಬೋದು, ನೆಕ್ಸ್ಟ್ ಸಮಾಜಮುಖಿಯಾಗಿ ಬೇರೆಯವ್ರಿಗೂ ನಾವು ಇನ್ಸ್ಪೈರ್ ಆಗಿ ಮುಂದೆ ಮಾಡೋರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಶುರು ಮಾಡಿದ್ದೀವಿ ಸರ್. ಈಗ ಸಾಕಷ್ಟು ಸಿರಿಧಾನ್ಯಗಳನ್ನ ಅಲ್ಪ ಸ್ವಲ್ಪ ನಿಮಗೆ ಬೇಕಾದಷ್ಟನ್ನ ಬೆಳಕಬಹುದಲ್ವಾ? ಹೌದು, ನವಣೆ ಬೆಳಕಬಹುದು, ಸಾಮೆ ಬೆಳಕಬಹುದು, ಹೌದಲ್ವಾ? ಅಂತ ಅವಕಾಶ ಇದೆ ನಮ್ಮ ಭಾಗದಲ್ಲಿ. ಹ್ಮ್ ಸರ್, ಇದು ಬೆಳಕೊಳಕ್ಕೆ ಅವಕಾಶ ಇದೆ. ಈಗ ನೋಡಬಹುದು ನೀವು, ತುಂಬಾ ಜನ ಈಗ ಶುಗರು ಅಂತೇಳಿ ಈಗ ತುಂಬಾ ಇಡೀ ಭಾರತದಲ್ಲಿ ತುಂಬಾ ಜನ ಈಗ ನರಳಾಡ್ತಾ ಇದಾರೆ, ಶುಗರ್ ಶುಗರ್ ಶುಗರ್. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಈಗ ಎಲ್ಲ ಏನ್ ತಿಂದ್ರೆ, ರಾಗಿ ತಿಂದ್ರೆ ಶುಗರ್ ಬರಲ್ಲ, ಜೋಳ ತಿಂದ್ರೆ ಶುಗರ್ ಬರಲ್ಲ, ಅಕ್ಕಿ ತಿಂದ್ರೆ ಅಷ್ಟೇ ಶುಗರು ಅಂತ ಹೇಳ್ತಾರೆ. ಆದರೆ ನಾನು ಕೆಲವೊಂದು BM ರಾಜು ಅಂತೇಳಿ ಸರ್ ಇದಾರೆ, IAS ಆಫೀಸರ್ ಅವರು, ಅವರು ಒಂದು ಬಹಳ ಸಹಜವಾಗಿ ಹೇಳಿದ್ರು ಅವರು, ನಿಮಗೆ ಶುಗರು ಯಾಕೆ ಏರುಪೇರು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನಾನು ಪಾಲನೆ ಮಾಡಿದೆ. ನೀವೇನು ತಿನ್ನಬೇಕು, ಏನು ಬಿಡಬಾರ್ದು ಅಂತ ಅಂದರೆ, ಜನ ಏನು ಮಾಡ್ತಾ ಇದ್ದಾರೆ, ಜಾಸ್ತಿ ಕಾರ್ಬೋಹೈಡ್ರೇಟ್ ಯುಕ್ತ ಇದನ್ನು ಧಾನ್ಯನ ಜಾಸ್ತಿ ತಿಂತಾ ಇದ್ದಾರೆ, ಕೆಲಸ ಮಾಡಲ್ಲ, ಅದು ಉಳ್ಕೊಳುತ್ತೆ, ಅದೇನಾಗುತ್ತೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಪ್ಯಾಂಕ್ರಿಯಾಸ್ ಮೇಲೆ ಪರಿಣಾಮ ಬೀರುತ್ತೆ, ಹೆಚ್ಚು ಇನ್ಸುಲಿನ್ ನಾವು ಉತ್ಪತ್ತಿ ಆದರೆ ಹೆಚ್ಚು ಕೆಲಸ ಮಾಡ್ಬೇಕು ಅದನ್ನು ಕಡಿಮೆ ಮಾಡ್ಕೊಳಕ್ಕೆ. ಬಟ್ ಇಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದರೆ, ನಾವೇನು ಮಾಡ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮುದ್ದೆ ಸೀದಾ ಉಂಡ್ಬಿಡ್ತೀವಿ, ಆ ಮುದ್ದೆ ಊಟ ಮಾಡಿದ ಸರಿಯಾಗಿ ನಾವು ಕೆಲಸ ಮಾಡಬೇಕು. ಬಟ್ ಇವತ್ತು ಕೆಲಸ ಕಡಿಮೆ ಮಾಡಿ ಮುದ್ದೆ ಊಟ ಜಾಸ್ತಿ ಮಾಡಿದ್ರೆ ಇನ್ನು ಉಳಿದ ಎಲ್ಲೋಗ್ಬೇಕದು. ಹಾಗಾಗಿ ಏನು ಮಾಡ್ಬೇಕು, ನಾವು ಊಟವನ್ನು ಯಾವತ್ತೇ ಆಗಿರಲಿ, ಅವ್ರು ಹೇಳಿದರು ಕನಿಷ್ಠ 25% ಮೇಲೆ ನಾವು ಯಾವುದನ್ನೇ ಆಗಿರಲಿ ತಗೋಬಾರ್ದು, 25%ನಲ್ಲಿ ಅಂದರೆ ಕಾರ್ಬೋಹೈಡ್ರೇಟ್ ಯುಕ್ತದ್ನ. ಇನ್ನು 75% ನಾವೇನು ಮಾಡಬೇಕು ಅಂತ ಈಗ ಬರುತ್ತೆ. ಅವಾಗ ಏನು ಮಾಡಬೇಕು, ತರಕಾರಿ ಪಲ್ಯಗಳನ್ನು ಯಥೇಚ್ಛವಾಗಿ ತಿನ್ನಬೇಕು. ಆ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮದು ಒಂದು ಲೆವೆಲ್ನ ನಾವು ಕಾಪಾಡ್ಕೊಂಡು ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಅಂತ. ಈಗ ಹೊರಗಡೆ ಈಗ ರೈತರು ನಾವು ಎಲ್ಲ ಚೆನ್ನಾಗಿ ಬೆವರು ಸುರಿಸಿ ಮಾಡೋದಾದರೆ ನಾವು ಹೆಚ್ಚು ಊಟ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಎಷ್ಟೋ ಜನ ಪೇಷಂಟ್ಗಳಿರ್ತಾರೆ, ಅವ್ರಿಗೆಲ್ಲ ಏನು ಹಸಿ ತರಕಾರಿಗಳನ್ನ ಚೆನ್ನಾಗಿ ತಿನ್ನೋದು, ಮೊಳಕೆ ಕಾಳು ತಿನ್ನೋದು, ಈ ಥರ ಎಲ್ಲದನ್ನ ನಾವು ಅಳವಡಿಸ್ಕೊಂಡಾಗ ಪ್ರತಿಯೊಂದು ಆರೋಗ್ಯನೂ ನಾವು ಬಹಳ ಸುಧಾರಣೆಯನ್ನ ಮಾಡ್ಕೋಬಹುದು. ಅಂದ್ರೆ ಒಳ್ಳೆಯ ಆರೋಗ್ಯ ಸಿಗ್ಬೇಕಂತಂದ್ರೆ ನಮ್ಮ ರೈತ ಬಾಂಧವರು ಅಂದ್ರೆ ಒಳ್ಳೆಯ ಒಂದು ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ನಮಗೆ ಪ್ರತಿನಿತ್ಯ ಏನ್ ಬೇಕೋ ಅದನ್ನೆಲ್ಲವನ್ನು ಕೃಷಿ ಜಮೀನಿನಲ್ಲಿ ಬೆಳ್ಕೊಂಡು ಸೇವನೆ ಮಾಡೋದ್ರಿಂದ ಸಾಕಷ್ಟು ಕಾಯಿಲೆಯಿಂದ ದೂರ ಇರಬಹುದು. ಹೌದು ಸರ್, ಈಗ ನಮಗೆ ಬೇಕಾದಂತ ಎಲ್ಲಾ ತರಕಾರಿಗಳನ್ನ ಸ್ವಸ್ವಲ್ಪನೆ, ಈಗ ಹೆಂಗೆ ಅಂದ್ರೆ ಒಂದು 3 ತಿಂಗಳ ಅವಧಿಗೆ ಅವು ಬಿಡೋದು ಶುರುವಾಗುತ್ತೆ, 2 ತಿಂಗಳಿಂದಲೂ ಹೂವು ಶುರುವಾಗುತ್ತೆ. 2 ತಿಂಗಳಿಗೆ ನಾವು ಅದನ್ನ ಸರ್ ರೆಡಿ ಮಾಡ್ಕೊಂಡು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಅದು ಹೂವಿಗೆ ಬಂದಾಗ ಇನ್ನೊಂದು ಬಿಡೋಕೆ ಇನ್ನೊಂದು 2 ಲೈನು ಇದನ್ನ ಮಾಡ್ಕೊಳೋದು, ಈ ತರ ನಾವು ಮಾಡಬೇಕು ಅಂದ್ಕೊಂಡಿರೋದನ್ನ ಈ ತರ ಸ್ಟೆಪ್ ಸ್ಟೆಪ್ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ನಮಗೆ ನಮ್ಮಲ್ಲೇ ನಾವು ತರಕಾರಿಗಳನ್ನ ಪ್ರತಿಯೊಂದು ಆಹಾರ ಧಾನ್ಯಗಳನ್ನ ಬೆಳ್ಕೋಬಹುದು. ಕೃಷಿ ಜೊತೆಗೆ ಮತ್ತೆ ಈ ಒಂದು ಜೇನು ಸಾಕಾಣಿಕೆ ಅಂತಂದ್ರೆ ಯಾವ ರೀತಿ ಮಾಡ್ತಾ ಇದೀರ ಸರ್? ಜೇನು ಸಾಕಾಣಿಕೆ ಅಂದ್ರೆ ನಾನೀಗ ಮೊದಲನೇ ಹಂತದಲ್ಲಿ ನಾವೊಂದು ಒಂದೇ ಒಂದು ಡಬ್ಬಿಯನ್ನ ತಗೊಂಡು ನಾನು ಶುರು ಮಾಡಿದ್ದೀನಿ. ಇಲ್ಲಿ ಮೈರಡ ಇದ್ದಿದೆ ನಮ್ದು ಚಿಕ್ಕಜಾಜೂರು ಹೊಳಲ್ಕೆರೆ ಹತ್ರ, ಅವರು ಒಂದು ತರಬೇತಿಗೆ ಹೋಗಿದ್ದೆ ನಾನು, ಒಂದು 2 ಡೇಸ್ ಹೋದಾಗ ನಾನು ಈ ತರಬೇತಿ ಎಲ್ಲ ಕೊಟ್ಟಿದ್ರು. ಕೊಟ್ಟಾಗ ನಾನೀಗ ಒಂದು ಹತ್ರ ಒಂದು 6 ಕೆಜಿ ಜೇನು ತೆಗ್ದಿದ್ದೀನಿ ತುಪ್ಪವನ್ನ. ಈಗ ಎಲ್ಲರೂ ತಗೊಂಡೋದ್ರೆಲ್ಲ ನಮ್ದು ಹೋಯ್ತು ಇದು, ನಾನೇನು ಮಾಡಿಲ್ಲ ಅದಕ್ಕೆ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಾತಾವರಣ ಯಾವುದೇ ಆಗಿರ್ಲಿ, ಇವ್ ನೋಡಿ ಮನುಷ್ಯ ಆದನು ಯಾವ್ದು ಬೇಕಾದ್ರೂ ಆಹಾರ ಸೇವಿಸ್ತಾನೆ, ಅದು ವಿಷ ಆಯ್ತೋ ಏನೋ ಅವ್ನು ಕಂಡಿಡಿಯಕ್ಕೆ ಹೋಗಲ್ಲ. ಬಟ್ ಪಕ್ಷಿಗಳು ಪ್ರಾಣಿಗಳು ಏನು ನಮ್ಮ ಪ್ರಕೃತಿಯಲ್ಲಿ ಏನು ಇರ್ತಾವೋ ಅವಕ್ಕೆ ಬಹಳ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾವೆ. ನಾವು ನೋಡಿ, ನೀವು ಬೇಕರಿಯಲ್ಲಿ ತಂದಂತ ಯಾವುದೇ ಒಂದು ಸಿಹಿ ಅಂಶನ ನೀವು ಬಿಸಾಕಿ ಹೊರಗಡೆ, ಅದು ಕ್ರೀಮು ಏನೇ ಆಗಿರ್ಬೋದು, ಆದ್ರೆ ಯಾವ ಇರುವೆಗಳು ಅದನ್ನು ಮುಟ್ಟಲ್ಲ, ಅವ್ ಗೊತ್ತಿದೆ ಇದರಲ್ಲಿ ಕೆಮಿಕಲ್ ಇದೆ ವಿಷ ಇದೆ ಅಂತೇಳಿ. ಅದೇ ರೀತಿ ನಾವು ಜೇನು ತಗೊಂಬಂದು ಇಟ್ಟಾಗ ಇಲ್ಲಿವರೆಗೂ ಅದು ಈಗ ಹೆಚ್ಚು ಕಮ್ಮಿ 2 ವರ್ಷ ಆಯ್ತು, ಅಲ್ಲೆಲ್ಲಲ್ಲಿ ನಾವೇನು ದೋಮೆಗಳು ಈ ಉತ್ತಗಳು ಇರ್ತಾವೋ ಅಲ್ಲೆಲ್ಲ ಇಟ್ಟಿದೆ ಅದು. ಅಂದ್ರೆ ಅದ್ರ ಪ್ರೋಗ ಸಂತಾನೋತ್ಪತ್ತಿನ ಅದ್ ಮಾಡ್ಕಂತ ಇದೆ. ನಾವು ಮಾರಾಟಕ್ಕೆ ಅಂತ ತಂದಿದ್ದಲ್ಲ ಅದು, ನಮ್ಮ ತೋಟದಲ್ಲಿ ನಾವು ನಮಗೋಸ್ಕರ ಅದನ್ನು ಮಾಡ್ಕಂತಿದ್ದೀನಿ ನಾನು. ನಮಗೆ ವರ್ಷ ಪೂರ್ತಿ ಒಂದು 3 kg ಅಷ್ಟು 4 kg ಅಷ್ಟು ಜೇನು ಸಿಗುತ್ತಾ ಇದೆ. ಅದು ನಾವೇ ಮನೆಗೆ ಯೂಸ್ ಮಾಡ್ತೀವಿ. ಆಮೇಲೆ ಸುತ್ತಮುತ್ತ ಎಲ್ಲ ನಾವು ಅದು ನಾನು ನೋಡ್ತಾ ಇದ್ದಂಗೆ ಎಲ್ಲ ಕಡೆನೂ ಅದ್ರ ಇದು ಬೆಳವಣಿಗೆ ಆಗ್ತಾ ಇದೆ. ಅಂದ್ರೆ ಸಹಜವಾಗಿ ಆಗ್ತಾ ಇದೆ, ನಾವು ಅದನ್ನೇನು ಮಾಡೋದೇ ಬೇಡ. ಅಂದ್ರೆ ಅವಾಗ ಏನಂದ್ರೆ ನೋಡಿ, ಈಗ 4 ವರ್ಷ ಒಂದು ಜೇನು ಸಂತತಿನ ನಾಶ ಆಗೋದ್ರೆ ಇಡೀ ಜೀವ ಸಂಕುಲನೇ ನಾಶ ಆಗೋಗುತ್ತೆ ಅಲ್ವಾ. ಅಂದ್ರೆ ಏನಂದ್ರೆ ಪರಾಗಸ್ಪರ್ಶ ಮಾಡೋದೇ ಜೇನು ನೊಣಗಳು. ಇವತ್ತು ಪ್ರತಿಯೊಂದು ಆಹಾರ ಆಗಿರ್ಬೋದು, ನಾವು ತಿನ್ನ ಪ್ರತಿಯೊಂದು ಆಹಾರನ್ನು ಪರಾಗಸ್ಪರ್ಶ ಮಾಡೋದೇ ಜೇನು ನೊಣಗಳು. ಇವತ್ತೇನು ನಾವು ಜೇನನ್ನ ನಾಶ ಮಾಡ್ತಾ ಇದೀವಿ? ಮಾಡಬಾರ್ದು. ಯಾವತ್ತೇ ಆಗಲಿ ರೈತರು ಜೇನುಗಳನ್ನ ಸುಟ್ಟಾಕೋದಾಗಿರ್ಲಿ, ಯಾಕೆಂದ್ರೆ ಇವತ್ತು ನಾವು ಬದುಕ್ತಾ ಇರೋದು, ಇವತ್ತು ಆಹಾರ ಕೊಡ್ತಾ ಇರೋದೇ ಆ ಜೇನು ನೊಣಗಳಿಂದ. ಎಷ್ಟೋ ಜನಕ್ಕೆ ಇವತ್ತು ಗೊತ್ತೇ ಇಲ್ಲ. ನಾನು ಪ್ರಪ್ರಥಮವಾಗಿ ಅದು ನೋಡಿದಾಗ ಜೇನು ನೊಣ ಹೆಂಗೆ ನಮಗೆ ಪರಾಗಸ್ಪರ್ಶ ಮಾಡಿ ನಮ್ಗೆ ಆಹಾರ ಒದಿಸುತ್ತೆ, ಪಾಲಿನೇಷನ್ ಎಲ್ಲ ನಾವು ಒತ್ತಿ ಮಾಡೋಕ್ಕಾಗಲ್ಲ. ಅದನ್ನು ಪ್ರತಿಯೊಂದನ್ನು ನಾವು ಮರಕ್ ಮರಕ್ಕೆ ಒಂದು ಗಂಡು ಒಂದು ಹೆಣ್ಣು ಅಂತೇಳಿ ನಾವು ಜೋಡಣೆ ಮಾಡಿ ಪ್ರತಿಯೊಂದನ್ನು ಆಹಾರವನ್ನ ನಾವು ಹೂಗಳನ್ನ ಪರಾಗಸ್ಪರ್ಶ ಮಾಡೋಕ್ಕಲ್ಲ. ಆದ್ರೆ ದೇವರು ಸೃಷ್ಟಿಯನ್ನ ಮಾಡಿದಾನೆ ಆ ಜೇನು ನೊಣವನ್ನ. ಇವತ್ತು ಅದನ್ನ ನಾವು ಸಂತತಿಯನ್ನ ಕಾಪಾಡಬೇಕು ಅನ್ನೋದು, ನಾವು ಬೇಲಿಯಲ್ಲಿ ಸಿಕ್ಕರೂ ಸಹ ಯಾವುದೇ ಕಾರಣಕ್ಕೂ ನಮ್ಗೆ ಯಾವ ಜೇನನ್ನು ಮುರಿಯಲ್ಲ. ಅದಾಗಿ ಅದು ಹೋಗ್ಬೇಕು, ಅದಾಗಿ ಅದು ಇರಬೇಕು. ನಮಗೇನು ನಾವು ಸಾಕಿರ್ತಕ್ಕಂಥ ಜೇನಲ್ಲಿ ತುಪ್ಪವನ್ನು ಅದಕ್ಕೆ 2 ಬಾಗಿಲು ಇರುತ್ತೆ, ಒಂದು ನಮಗೋಸ್ಕರ ಇನ್ನೊಂದು ಅದ್ರ ಕೋಣೆ ಇರುತ್ತೆ. ಅದ್ರಗಳು ನಾವೇನು ಮಾಡಲ್ಲ, ಮೇಗಳದ್ ಮಾತ್ರ ಆ ಕೋಣೆಯಲ್ಲಿ ಅದು ಇರ್ತಕ್ಕಂಥ ತುಪ್ಪವನ್ನು ಯೂಸ್ ಮಾಡ್ತೀವಿ. ಹಿಂಗೆ ಅದನ್ನು ನಾವೇನಂದ್ರೆ ಜೇನನ್ನು ನಾವು ಸ್ವಲ್ಪ ಎಲ್ಲರಿಗೂ ಸಹ ಅದ್ರ ಬಗ್ಗೆ ಅರಿವು ತಿಳುವಳಿಕೆ ಮೂಡಿಸಕ್ಕೆ ನಾವು ಸಾಕಿದೀವಿ. ಈಗ ಸಾಕಷ್ಟು ಅಂದ್ರೆ ತಳಿಗಳಿದ್ದಾವೆ ಜೇನುಗಳಲ್ಲಿ. ಹೌದು. ಅಂದ್ರೆ ನೀವು ಯಾವ ತಳಿಯ ಜೇನು ಸಾಕಾಣಿಕೆ? ಇದು ತುಡುಬೆ ಜೇನು ಅಂತ ಗೊತ್ತಲ್ವಾ, ಆ ಜೇನನ್ನ ಮಾತ್ರ ಸಾಕಕ್ಕೆ ಯೋಗ್ಯ ಅಂತೇಳಿ ಅದನ್ನ ಒಂದು ನಮಗೆ ಕಲ್ಸ್ಕೊಟ್ಟಿದ್ರು. ಆ ಜೇನನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಆ ಜೇನು ಅಷ್ಟೇ, ಅದು ನಾವು ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ, ಕಳೆನಾಶಕಗಳನ್ನ ಯೂಸ್ ಮಾಡ್ತಾ ಇದ್ರೆ ಅದಿರಲ್ಲ, ಅದ್ರ ಸಂಸಾರದ ಬರಿಕೆ ಅದು ಹೊರಟೋಗುತ್ತೆ, ಇಲ್ಲ ಅದು ಸಾವಾಗುತ್ತೆ. ಯಾವಾಗ ನಾವು ವಿಷಮುಕ್ತವಾಗಿ ಇರ್ತಕ್ಕಂಥ ಭೂಮಿಯಲ್ಲಿ ವಿಷಮುಕ್ತವಾಗಿ ಬೆಳೆಯಿರ್ತಕ್ಕಂಥ ಇದರಲ್ಲಿ ಮಾತ್ರ ಅದು ತನ್ನ ವಂಶವನ್ನು ಅಭಿವೃದ್ಧಿ ಮಾಡ್ಕೊಳುತ್ತೆ. ಈ ನಾವು ವಿಷವನ್ನು ಹಾಕಿರೋ ಭೂಮಿಯಲ್ಲಿ ಅದಿರಲ್ಲ ಅದು, ಯಾಕೆಂದ್ರೆ ಅವು ಬಹಳ ಸೂಕ್ಷ್ಮವಾದಂತಹ ಒಂದು ಜೀವಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲವನ್ನು ನಾವು ಪ್ರಾಣಿ ಪಕ್ಷಿಗಳಿಗೆ ಎಲ್ಲದನ್ನು ವಿಷಮುಕ್ತವಾಗಿ ಮಾಡಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಸರ್. ಅಂದ್ರೆ ಹುಟ್ಟೆಯಿಂದ ಜೇನನ್ನ ತೆಗಿಬೇಕಾದ್ರೆ, ಅಂದ್ರೆ ಜೇನುತುಪ್ಪವನ್ನ ತೆಗಿಬೇಕಾದ್ರೆ, ಈಗ ಜೇನು ಹುಳುಗಳು ಕಚ್ಚುವಂತದ್ದು ಇದೆಲ್ಲ ಅನುಭವ ಆಗಿದೆಯೇ ಸರ್? ಅದು ಏನಂದ್ರೆ ಜೇನು ನೊಣ ಕಚ್ಚುತ್ತೆ, ಬಟ್ ನೋಡ್ರಿ ಅದು ಜೇನು ನೊಣ ಕಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಅದು ಅಂದ್ರೆ ಬಹಳ ಜೇನು ನೊಣ ಕಚ್ಚಿದ್ರೆ ನಮ್ಮ ದೇಹದಲ್ಲಿ ಬೇರೆ ಪರಿಣಾಮ ಆಗುತ್ತೆ, ಅಂದ್ರೆ ಅನಾರೋಗ್ಯಕ್ಕೆ ತುತ್ತಾಗ ಸಾಧ್ಯತೆಗಳಿರುತ್ತೆ. ಬಟ್ ಇದು ಏನೋ ಒಂದು ಎರಡು ಕಚ್ಚುತ್ತೆ, ಬಹಳ ಪ್ರಮಾಣವಾಗಿ ಕಚ್ಚಲ್ಲ. ಆಮೇಲೆ ಗಂಡು ನೊಣಗಳು ಯಾವ ರೀತಿಯಲ್ಲಿ ಅದು ಕಚ್ಚಲ್ಲ, ಅದು ನಾವೆಲ್ಲ ಆರಾಮಾಗಿ ಅದನ್ನ ಹಿಡಿದು ಓಪನ್ ಮಾಡಿ ಹೊರಗೆಲ್ಲ ಇಟ್ಕೊಂಡು ಎಲ್ಲರಿಗೂ ತೋರಿಸ್ತೀವಿ ಜೇನುಗಳು, ಅದೇನು ಮಾಡಲ್ಲ. ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಮುಟ್ಟೋದೆ ಹೇಗೆ, ಅದನ್ನೆಲ್ಲ ನಾವು ತರಬೇತಿಯನ್ನ ತಗೊಂಡ್ರೆ ಮಾತ್ರ ಆರಾಮವಾಗಿ ಅದನ್ನ ಹ್ಯಾಂಡಲ್ ಮಾಡಬಹುದು. ಯಾವುದೇ ರೀತಿ ಅದು ಕಚ್ಚಲ್ಲ ನಮ್ಮ ಹತ್ರಕ್ಕೆ, ಅದೇನು ಮಾಡಲ್ಲ. ಅದು ಬಹಳ ಒಂದು ಸ್ನೇಹ ಜೀವಿಯಾಗಿ ನಾವು ಅದನ್ನ ಕಾಪಾಡಬಹುದು. ಆಮೇಲೆ ತುಪ್ಪವನ್ನು ತೆಗಿಬೇಕಾದ್ರೆ ಅವ್ರ ಒಂದು ಸ್ವಲ್ಪ ಮಟ್ಟಿಗೆ ಹೊಗೆಯನ್ನ ನಾವು ಕೊಡಬೇಕಾಗುತ್ತೆ, ಕೊಟ್ಟಾಗ ಅದು ಅದೇಟ್ಗದೇ ಅದೆಲ್ಲ ಎದ್ದೋಗುತ್ತೆ. ಯಾಕೆಂದ್ರೆ ಒಂದು ಕುಟುಂಬ ಅಂದ್ರೆ ಅದು ತುಪ್ಪವನ್ನು ಶೇಖರಣೆ ಮಾಡಿರುತ್ತೆ, ಮಾಡಿದಾಗ ಮತ್ತೆ ಅದಕ್ಕೂ ಒಂದು ಭಯ ಅನ್ನೋದು ಇರುತ್ತಲ್ವಾ, ಕಚ್ಚಕ್ಕೆ ಟ್ರೈ ಮಾಡುತ್ತೆ. ಆ ಹೊಗೆಯನ್ನು ಇದು ಮಾಡಿದಾಗ ಅವೆಲ್ಲ ತನ್ನ ಹುಳುಗಳು ತಮ್ಮ ಗೂಡಿಗೆ ಹೋಗ್ತವೆ. ಹೋದಾಗ ಅದನ್ನ ಏನ್ ಮಾಡ್ತೀವಿ, ನಾವು ಮಿಷಿನ್ ಇದೆ ಒಂದು ಸ್ಟೀಲಿಂದು, ಅದರಲ್ಲಿ ಇಟ್ಟು ಆ ಹುಟ್ಟೆಯನ್ನ ನಾವು ತಿರುಗಿಸಿದಾಗ ಅದು ನಿಧಾನವಾಗಿ ಆ ತುಪ್ಪ ಎಲ್ಲ ಅದಕ್ಕೆ ಬೀಳುತ್ತೆ. ಮತ್ತೆ ಅದೇ ಹುಟ್ಟೆಯನ್ನ ನಾವೇನ್ ಅದನ್ನೇನು ಹಿಂಡಿ ತೆಗೆಯಲ್ಲ, ಅದೇಟ್ಗದೇ ಅದು ಮಿಷಿನ್ ಅಲ್ಲಿ ಹಾಕ್ದಾಗ ಅದು ಬಿಡಿಸ್ಕೊಳುತ್ತೆ. ಅದೊಂದು ಮೆಥಡ್ ಇದೆ, ಅದರಲ್ಲೇ ನಾವು ತಗೊಂಡ್ಬಿಡ್ತೀವಿ. ಒಂದ್ಸಲಿಗೆ ಒಂದ್ 2.5-3 kg ಜೇನು ಸಿಗುತ್ತೆ. ಈಗ ಸಾಕಷ್ಟು ನನಗೆ ಸಹ ಅನುಭವ ಆಗಿದೆ. ಹೆಂಗಪ್ಪ ಅಂತಂದ್ರೆ, ನಮ್ಮ ತೋಟದಲ್ಲಿ ನಾವು ಹೋದಾಗ ಈಗ ನಾವು ಸಾಕಿದಂತ ಜೇನಲ್ಲ ಅವು, ಎಲ್ಲ ಇದೆ ತುಣಿಮೆ ಜೇನ್ ಅಂತೇಳಿ ನ್ಯಾಚುರಲ್ ಆಗಿ ಇಟ್ಟಂತ ಜೇನನ್ನ ನಾವು ಮುರಿಯಕ್ ಹೋದಾಗ ಎಲ್ಲ ಮೈ ತುಂಬಾ ಎಲ್ಲೆಲ್ಲಿ ಕಾಣಬಾರ್ದು, ಆ ತರ ಹೊಚ್ಕೊಂಡು ಬರೀ ಕಣ್ಣಿಂದ ಅಷ್ಟೇ ನೋಡಿ ಆ ಒಂದು ಜೇನತುಪ್ಪವನ್ನ ತೆಗಿಯಕ್ ಹೋಗಿ ಸಾಕಷ್ಟು ಹುಳನ ಕಡಿಸ್ಕೊಂಡು ಈ ಸವಸ ಬೇಡಪ್ಪ ಅಂತ ಬಂದೀವಿ ಅಲ್ವಾ. ಏನಂದ್ರೆ ನಾವು ಒಂದು ತರಬೇತಿ ತಗೊಂಡಾಗ ಏನಾಗುತ್ತೆ, ನಮಗೂ ಕೊಟ್ಟಿರ್ತಾರೆ ತಲೆಗೆ ಒಂದು ಮಾಸ್ಕ್, ಕೈಗೆ ಹ್ಯಾಂಡ್ ಗ್ಲೌಸ್, ಇವೆಲ್ಲ ಯೂಸ್ ಮಾಡಿ ತೆಗಿರಿ ಅಂತ. ಬಟ್ ನಾವು ಅದನ್ನೆಲ್ಲ ಯೂಸ್ ಮಾಡೋದು ಒಳ್ಳೇದೇ, ಕಚ್ಚಬಾರ್ದು ಅಂತೇಳಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹೊಗೆ ಕೊಟ್ರೆ ಅವು ಯಾವ ಹತ್ರಕ್ಕೂ ಬರಲ್ಲ ಜೇನುಗಳು. ನಿಧಾನವಾಗಿ ತುಪ್ಪವನ್ನ ತೆಗಿಯೋದು. ಬಹಳ ಮಾಡ್ಬೇಕಂತಿದೀವಿ ಈಗ ಎಕ್ಸ್ಟ್ರಕ್ಷನ್ ಈಗ ಒಂದ್ ಮಾಡಿದೀವಿ ಇದ್ರ. ಯಾಕೆ ಅಂದ್ರೆ ಜನ ಹೆಂಗೆ ಅಂದ್ರೆ ಒಂದ್ ಟ್ರೈನಿಂಗ್ ಹೋದ ತಕ್ಷಣ ಒಂದ್ 50 ಬಾಕ್ಸ್ ತಂದ್ಬಿಡೋದು, ಸುಮ್ನ ಅದನ್ನ ಮಾಡ್ಬಿಡೋದು ಅಂದ್ರೆ ಬಿಸ್ನೆಸ್ ಮೈಂಡ್ ಇಟ್ಕೊಂಡು ನಾನು ಹೇಳಿದೀನಿ ಆಗ್ಲೇನೆ, ಕೃಷಿಯನ್ನ ಯಾವತ್ತೇ ಆಗಿರ್ಲಿ ನಾವು ಬಿಸ್ನೆಸ್ ತರ ನೋಡಬಾರ್ದು ಅಂತ. ಕೃಷಿಯನ್ನ ನಾವು ಖುಷಿಯಾಗಿ ಮಾಡಬೇಕು, ಅದನ್ನ ನಾವು ಏ ದುಡ್ಡು ಗಳಿಸ್ತೀನಿ ಅಂತ ಯಾವತ್ತೂ ಹೋಗ್ಬಾರ್ದು. ಹಂಗಿದ್ರೆ ಮಾತ್ರ ಕೃಷಿ ಮಾಡ್ಬೇಕು, ಇಲ್ಲ ಅಂದ್ರೆ ಅವರು ಬಿಸ್ನೆಸ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಇದು ನಮಗೆ ಏನು ಸಮಾಜಕ್ಕೆ ಒಳ್ಳೆ ಒಂದು ಆಹಾರ ಕೊಡೋದಾಗಿರ್ಬೋದು, ನಮ್ಗೆ ಒಂದು ಆಹಾರ ತಗೊಳೋದಾಗಿರ್ಬೋದು, ನಮಗೆ ಸಿಕ್ಕಂತ ಹಣ್ಣು ತರಕಾರಿಗಳನ್ನ ಒಳ್ಳೆ ರೀತಿ ನಾವು ಪಡಿಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಇಟ್ಕೊಂಡು ಮಾಡ್ಬೇಕು ಕೃಷಿ. ಜೇನು ಸಾಕಾಣಿಕೆನೂ ಅಷ್ಟೇ, ಯಾರಾದ್ರೂ ಆಗಿರ್ಲಿ ಮಾಡ್ಬೇಕಾದ್ರೆ ನಾವು 50 ಡಬ್ಬ ತಂದಿರ್ತಾರೆ, ಅದ್ರಾಗ 25 ಆರ್ ಹೋಗ್ಬಿಡ್ತಾರೆ ಅಂದ್ರೆ ಬಂಡವಾಳ ಹಾಕ್ಬಿಡ್ತಾರೆ. ಹಂಗಾಗಿ ಅದು ಹ್ಯಾಂಡ್ಲ್ ಮಾಡೋದ್ ಹೆಂಗೆ ಅಂತ ಕಲ್ತ್ಕೊಂಡು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ 1-2, 2-4 ಈ ತರ ಒಂದ್ ಮಾಡ್ಕಂತ ಹೋದಂಗೆ ಒಳ್ಳೆ ಒಂದು ಡೆವಲಪ್ ಮಾಡ್ಬೇಕು. ಅಂದ್ರೆ ಜೇನು ಮಾರಾಟ ಮಾಡ್ತೀರಾ ತುಪ್ಪನ? ಇಲ್ಲ ಇಲ್ಲ, ನಾವು ಮನೆಗೆ ಸದ್ಯಕ್ಕೀಗ ಒಂದಿದೆ, ಅದನ್ನ ಮನೆಗೆ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲೇ ಒಂದ್ ಕಡೆ ಜೇನು ತುಪ್ಪವನ್ನ ಸಾಕಷ್ಟು ನಾವು ಅವಾಗವಾಗ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಅಂತಾರಲ್ವಾ? ಹೌದು ಸರ್, ಜೇನು ತುಪ್ಪನ ಆರೋಗ್ಯಕ್ಕೆ ಬೆಳಗಿನ ಟೈಮ್ ಒಂದ್ 2 ಚಮಚ ತಿಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಒಳ್ಳೇದು ದಿವಾಕರ್ ಅವರ, ಇಲ್ಲೇ ತನಕ ತಮ್ಮ ಒಂದು ಸಹಜ ಕೃಷಿಯ ಅನುಭವಗಳು ಹಾಗೂ ಈ ಒಂದು ಜೇನು ಸಾಕಾಣಿಕೆಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ತುಂಬಾ ಧನ್ಯವಾದಗಳು. ಇದುವರೆಗೂ ತೋಟಗಾರಿಕೆ ಬೆಳೆಗಳಲ್ಲಿ ಸಹಜ ಕೃಷಿಯ ಅಳವಡಿಕೆಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ದಿವಾಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಈಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಕರಾವಳಿ ಕರ್ನಾಟಕದ ಮೇಲೆ ಸಾಮಾನ್ಯವಾಗಿತ್ತು ಮತ್ತು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಭಾಗಗಳಲ್ಲಿ ಮತ್ತು ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ, ವಿಜಯಪುರ, ಕಲಬುರಗಿ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಶುಷ್ಕ ಹವಾಮಾನದ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಒಣ ಹವಾಮಾನ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 31 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಂದು ನಾವು ಪೌಷ್ಟಿಕ ಕೈತೋಟ ಮತ್ತೆ ತಾರಸಿ ತೋಟದ ಒಂದು ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಬಂಧುಗಳೇ, ಇತ್ತೀಚೆಗೆ ನಾವು ಬೆಳೀತಾ ಇರತಕ್ಕಂತ ಜನಸಂಖ್ಯೆಗೆ ಆಹಾರವನ್ನ ನಾವು ನೀಡಬೇಕಾದಂತಹ ಅವಶ್ಯಕತೆಯಲ್ಲಿ ನಾವು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿಯನ್ನ ಪಡೆಯುವ ನಿಟ್ಟಿನಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನ ನಾವು ಕೃಷಿನಲ್ಲಿ ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ನಮ್ಗೇನಾಗ್ತಾ ಇದಪ್ಪ ಅಂತ ಹೇಳಿದ್ರೆ, ನಾವು ಬೆಳೀತಕ್ಕಂಥ ಕೃಷಿ ಆಹಾರ ಬೆಳೆಗಳಲ್ಲಿ ಅತಿ ಹೆಚ್ಚಿನ ರಾಸಾಯನಿಕಗಳ ಪಳೆಯುಳಿಕೆ ಬರ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಭಾರತ ದೇಶದ ಜನಸಂಖ್ಯೆನಲ್ಲಿ ಅಪೌಷ್ಟಿಕತೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಜೊತೆಗೆ ಈ ಒಂದು ರಾಸಾಯನಿಕಗಳ ಅಂಶ ನಮ್ಮ ದೇಹವನ್ನು ಸೇರ್ಕೊಂಡ್ಬಿಟ್ಟು ಇವತ್ತು ಭಾರತ ಕ್ಯಾನ್ಸರ್ ದೇಶದ ಒಂದು ರಾಜಧಾನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಜಾಗದಲ್ಲಿ ಆಹಾರ ವೃದ್ಧಿಗೋಸ್ಕರ ನಮ್ಮ ಒಂದು ಆಹಾರದಲ್ಲಿ ನಾವು ಉತ್ತಮವಾದ ಸಾವಯವ ಒಂದು

ನಾಟಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2849 ರೂಪಾಯಿಗಳು, ಗರಿಷ್ಠ 7801 ರೂಪಾಯಿಗಳು. ಜೋಳ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ 1401-2206 ರೂಪಾಯಿಗಳು. ಮೆಕ್ಕೆಜೋಳ 1501-2859 ರೂಪಾಯಿಗಳು. ಎಳ್ಳು ಕಪ್ಪು ಪ್ರತಿ ಕ್ವಿಂಟಾಲ್ಗೆ 9696-11,225 ರೂಪಾಯಿಗಳು. ಸೂರ್ಯಕಾಂತಿ 2200-6479 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಪ್ರತಿ ಕ್ವಿಂಟಾಲ್ಗೆ 47,919-48,329 ರೂಪಾಯಿಗಳು. ಅಡಿಕೆ ಬೆಟ್ಟೆ 33,239-33,699 ರೂಪಾಯಿಗಳು. ಅಡಿಕೆ ಕೆಂಪುಗೂಟು ಪ್ರತಿ ಕ್ವಿಂಟಾಲ್ಗೆ 27,899-28,210 ರೂಪಾಯಿಗಳು. ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ 47,449-47,889 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ 40,012-48,600 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು 8,200-9,500 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ 2,800-3,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ 2,500-3,000 ರೂಪಾಯಿಗಳು. ಹುರುಳಿಕಾಯಿ 3,000-4,000 ರೂಪಾಯಿಗಳು. ಬೀಟ್ರೂಟ್ 2,400-3,000 ರೂಪಾಯಿಗಳು. ಹಾಗಲಕಾಯಿ 2,800-3,500 ರೂಪಾಯಿಗಳು. ಸೋರೆಕಾಯಿ 1,400-2,000 ರೂಪಾಯಿಗಳು. ಬದನೆಕಾಯಿ 1,500-2,200. ಗೋರಿಕಾಯಿ 3,000-3,800 ರೂಪಾಯಿಗಳು. ಎಲೆಕೋಸು 1,200.